ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಗುರುಶಾಂತಯ್ಯ ಜೇಸ್ಥಾವರ ಮಠ್ ಹಾಗೂ ಸಂಗಡಿಗರಿಂದ ತತ್ವ ಪದ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿಸು ಗುಣದೊಡನೆ ತಿಳಿದು ಕೂಡಿಸು ಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಭಜನೆ ಸುಕರ್ಮರುತಿ ಹರನ ಪೂಜೆ ಶರಣ ಸೇವೆ ಗುರು ಭಜನೆ ಸುಕರ್ಮರುತಿ ಹರನ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಂಗಳೆಂಟು ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲಸಿತನುವಿನಲ್ಲಿ ನೆರೆದು ನೆಲಸಿತನುವಿನಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಚಲಿತಾರ್ಥ ವಿನಯವನ್ಯಹಿತವತರ್ಕ ವನಪಶಬ್ದವ ಚಲಿತಾರ್ಥ ಅನಗಮಂತ್ರವಾಗಮಂಗ ವನಗಮಂತ್ರವಾಗಮಂಗಳಿನಿತು ಬಿಡಿದು ವಚನದಲ್ಲಿ ಲಿನಿತು ಬಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಶಮೆ ವಿವೇಕವಾತ್ಮವಿದ್ಯೆ ದಮೆ ದಯಾ ವಿರಕ್ತ ಯೋಗ ಶಮೆ ವಿವೇಕವಾತ್ಮವಿದ್ಯೆ ದಮೆ ದಯಾ ವಿರಕ್ತ ಯೋಗ ವಮಳ ರೂಪ ಶಂಭುಲಿಂಗ ವಮಳ ರೂಪ ಶಂಭುಲಿಂಗ ಮರ್ದು ತೋರ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ